ಹೂವು ಮತ್ತು ಕೂಡುಗಳು ಉಪಯುಕ್ತವಾದಂತಹ ಭಾಗಗಳು. ಎಲೆಯನ್ನು ಹಸಿರು ಸಲಾಡು ಅಥವಾ ಸೂಪ್ ಪಲ್ಯ ತಯಾರಿಯಲ್ಲಿಯೂ ಕೂಡ ಬಳಸಬಹುದು. ಒಣಗಿದ ನುಗ್ಗೆ ಬೀಜಗಳಲ್ಲಿ ಸುಮಾರು 38-40% ಒಣಗದ ಬೆನ್ ಎನ್ನುವಂತಹ ಎಣ್ಣೆಯ ಅಂಶವಿದ್ದು, ಇದನ್ನು ವಾಚುಗಳಲ್ಲಿ ಸಂಘರ್ಷ ತಡೆ ಎಣ್ಣೆ ಅಥವಾ ಲುಬ್ರಿಕೇಟಿಂಗ್ ಆಯಿಲ್ ಆಗಿ ಬಳಸಲಾಗುತ್ತದೆ. ಬೆನ್ ಎಣ್ಣೆಯು ಪಾರದರ್ಶಕ ವಾಸನೆ ರಹಿತ ಗುಣವನ್ನು ಹೊಂದಿದ್ದು ಮಾಧ್ಯಮವಾಗಿ ಸುಗಂಧ ದ್ರವ್ಯ ತಯಾರಿಯಲ್ಲಿ ಬಳಸಲಾಗುತ್ತದೆ. ನುಗ್ಗೆ ಕೋಡುಗಳನ್ನು ಎಳೆಯದಿರುವುದಾಗಲೇ ಕೊಯ್ದು ಸಾಂಬಾರು ತಯಾರಿಯಲ್ಲಿ ಬಳಸಬಹುದು. ನುಗ್ಗೆಯಲ್ಲಿ ಲಭ್ಯ ಇರುವಂತಹ ತಳಿಗಳು ಅನೇಕ. ರೋಹಿತ್ 1 ಎನ್ನುವಂತಹದ್ದು 4-6 ತಿಂಗಳಲ್ಲಿ ಮೊದಲ ಬೆಳೆಯನ್ನು ಕಟಾವು ಮಾಡಬಹುದು. 45-60 ಸೆಂಟಿಮೀಟರ್ ಉದ್ದವಿದ್ದು ಕೋಡುಗಳು ವರ್ಷಕ್ಕೆ 2 ಬೆಳೆಯನ್ನು ಪಡಿಬಹುದು. ಪ್ರತಿ ಗಿಡದಿಂದ ಸುಮಾರು 40-135 ಕೋಡುಗಳನ್ನು ವರ್ಷವೊಂದಕ್ಕೆ ಪಡಿಬಹುದು. ಕೊಯಂಬತ್ತೂರು 2 ಎನ್ನುವಂತಹದ್ದು ಇನ್ನೊಂದು ತಳಿ. ಸಣ್ಣ ಗಾತ್ರದ ಕೋಡುಗಳು ಸುಮಾರು 25-30 ಸೆಂಟಿಮೀಟರ್ ಉದ್ದ ಇರುತ್ತದೆ. ಪ್ರತಿ ಗಿಡಕ್ಕೆ ವರ್ಷಕ್ಕೆ ಸುಮಾರು 200-375 ಕೋಡುಗಳನ್ನು ಪಡೆಯಬಹುದು. PKM-1 ಎನ್ನುವಂತಹದ್ದು 8-9 ತಿಂಗಳಲ್ಲಿ ಮೊದಲ ಕೊಯ್ಲನ್ನು ಮಾಡಬಹುದು. ಪ್ರತಿ ವರ್ಷಕ್ಕೆ ಮರವೊಂದಕ್ಕೆ ಸುಮಾರು 200-300 ಕೋಡುಗಳನ್ನು ಪಡೆಯಬಹುದು. PKM-2 ಎನ್ನುವಂತಹದ್ದು ಇನ್ನೊಂದು ಪ್ರಮುಖವಾದಂತಹ ತಳಿಯಾಗಿದ್ದು ವರ್ಷಕ್ಕೆ 300-400 ಕೋಡುಗಳನ್ನು ಪಡೆಯಬಹುದು. ಆದರೆ ಇದಕ್ಕೆ ಹೆಚ್ಚಿನ ನೀರಿನ ಅವಶ್ಯಕತೆ ಇರುತ್ತದೆ. ಒಣ ವಾತಾವರಣದಲ್ಲಿ ಬಹಳ ಕಡಿಮೆ ಪ್ರಮಾಣದ ನೀರಿನೊಂದಿಗೆ ಉತ್ತಮವಾದಂತಹ ಫಸಲನ್ನು ನೀಡಬಲ್ಲಂತಹ ಗುಣ ನುಗ್ಗೆಯಲ್ಲಿದೆ. ನೀರು ಚೆನ್ನಾಗಿ ಬಸಿದು ಹೋಗುವಂತಹ ಮರಳು ಮಿಶ್ರಿತ ಕೆಂಪು ಮಣ್ಣಿನಲ್ಲಿ ಇದನ್ನು ಬೆಳಿಬಹುದು. ಮಣ್ಣಿನ ರಸಸಾರ 6.2-7 ಇರಬೇಕು. ನುಗ್ಗೆ ಕೃಷಿಗೆ ಸೂಕ್ತವಾದಂತಹ ಮಣ್ಣು ಇದಾಗಿದೆ. ಬೀಜಗಳಿಂದ ಮತ್ತು ಗೆಲ್ಲುಗಳ ತುಂಡುಗಳನ್ನು ಉಪಯೋಗಿಸಿಕೊಂಡು ನರ್ಸರಿಯಲ್ಲಿ ಬಳಸಿ ಇಲ್ಲವೇ ನೇರವಾಗಿ ಮುಖ್ಯ ಭೂಮಿಯಲ್ಲಿ ನೆಟ್ಟು ಸಸ್ಯಾಭಿವೃದ್ಧಿಯನ್ನು ಮಾಡಬಹುದು. ಬಿತ್ತನೆಗೆ ಮೊದಲು ಬೀಜೋಪಚಾರವನ್ನು ಮಾಡುವಂತಹದ್ದು ಕೂಡ ಅತಿ ಅಗತ್ಯ. ನುಗ್ಗೆಯಲ್ಲಿ ಬೀಜೋಪಚಾರವನ್ನು 3 ರೀತಿಯಲ್ಲಿ ಮಾಡುವುದಕ್ಕೆ ಸಾಧ್ಯ ಇದೆ. ರಾತ್ರಿ ಹೊತ್ತು ನೀರಿನಲ್ಲಿ ಬೀಜವನ್ನು ನೆನೆ ಹಾಕುವಂತಹದ್ದು ಒಂದು ವಿಧ. ಎರಡನೇ ವಿಧದಲ್ಲಿ ಬೀಜವನ್ನು ಸ್ವಲ್ಪ ಜಜ್ಜುವಂತಹದ್ದು. ಮೂರನೇ ವಿಧಾನ ಅಂತಂದರೆ ಬೀಜದ ಹೊರಕವಚವನ್ನು ಪ್ರತ್ಯೇಕಿಸಿ ಒಳಗಿನ ಬೀಜವನ್ನು ಮಾತ್ರ ಬಿತ್ತನೆಗೆ ಬಳಸುವಂತಹದ್ದು. ನರ್ಸರಿ ಬ್ಯಾಗುಗಳಲ್ಲಿ ಮರಳು ಮಿಶ್ರಿತ ಮಣ್ಣಿನಲ್ಲಿ 1 ಗೆಲ್ಲಿನ ತುಂಡುಗಳನ್ನು ನೆಟ್ಟು ಗಿಡವನ್ನು ಅಭಿವೃದ್ಧಿಪಡಿಸಬಹುದು. ಚೆನ್ನಾಗಿ ಬೇರು ಬರುವುದಕ್ಕೆ ರಂಜಕವನ್ನು ಕೊಡುವಂತಹದ್ದು ಕೂಡ ಅತಿ ಅವಶ್ಯ. ನೇರವಾಗಿ ಗೆಲ್ಲುಗಳನ್ನೇ ನೆಡುವುದಿದ್ರೆ ಸುಮಾರು 10 ಸೆಂಟಿಮೀಟರ್ ದಪ್ಪದ 1-1.5 ಮೀಟರ್ ಉದ್ದದ ಗೆಲ್ಲುಗಳನ್ನು ನೆಡಬಹುದು. 3 ಮೀಟರ್ ಅಂತರವನ್ನು ಕೊಡಬೇಕಾಗ್ತದೆ. ಸುಮಾರು 8-10 ಕಿಲೋದಷ್ಟು ಕಾಂಪೋಸ್ಟ್ ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ಪ್ರತಿ ಬುಡಕ್ಕೆ ಹಾಕಬೇಕು. ರಸಗೊಬ್ಬರವನ್ನು ಕೊಡುವುದಿದ್ರೆ 1 ಹೆಕ್ಟೇರ್ ಪ್ರದೇಶಕ್ಕೆ ಸುಮಾರು 50 ಕಿಲೋದಷ್ಟು ಸಾರಜನಕ, ರಂಜಕ ಹಾಗೂ ಪೊಟ್ಯಾಷನ್ನು ಕೊಡಬೇಕಾಗ್ತದೆ. ಗಿಡ ನೆಟ್ಟ ಸುಮಾರು 1.5 ವರ್ಷಗಳ ನಂತರ ಚಳಿಗಾಲದಲ್ಲಿ 3-4 ಎತ್ತರದಲ್ಲಿ ಗಿಡವನ್ನು ಕತ್ತರಿಸಬೇಕು ಅಥವಾ ಪ್ರೂನಿಂಗ್ ಮಾಡಬೇಕು. ಹೊಸ ಚಿಗುರು ಬಂದಷ್ಟು ಫಸಲು ಹೆಚ್ಚಾಗ್ತದೆ. ಪ್ರತಿ ಗಿಡದಿಂದ ಸುಮಾರು 1,500-2,000 ಕೋಡುಗಳನ್ನು ವರ್ಷವೊಂದಕ್ಕೆ ಪಡೆಯಬಹುದು. ನುಗ್ಗೆಯ ಔಷಧಿಯ ಮಹತ್ವ ಈ ರೀತಿಯಾಗಿದೆ. ನುಗ್ಗೆಯು ವಿಟಮಿನ್ ಸಿಯನ್ನು ಹೊಂದಿದ್ದು ಗಂಟಲು ಕೆರೆತದ ಸಮಸ್ಯೆಗೆ ನುಗ್ಗೆಯಲ್ಲಿ ಪರಿಹಾರ ಇದೆ. ನುಗ್ಗೆ ಸೊಪ್ಪಿನ ಸೂಪನ್ನು ಮಾರಡಿ ಇದನ್ನು ಬಳಸಬಹುದು. ಎಲುಬು ಟೊಳ್ಳಾಗದಿರಲು ನುಗ್ಗೆಯಲ್ಲಿರುವಂತಹ ಕ್ಯಾಲ್ಸಿಯಂ ಹಾಗೂ ಕಬ್ಬಿಣದ ಅಂಶ ಸಹಕಾರಿಯಾಗಿದೆ. ಹಾಗೆ ರಕ್ತ ಶುದ್ಧಿಗೂ ಕೂಡ ಇದು ಸಹಕಾರಿಯಾಗ್ತದೆ. ಗರ್ಭಿಣಿಯರಿಗೆ ಇದೊಂದು ಬಹಳ ಉತ್ತಮವಾದಂತಹ ತರಕಾರಿ. ಸುಲಭದ ಹೆರಿಗೆಗಾಗಿ ವಿಟಮಿನ್, ಕ್ಯಾಲ್ಸಿಯಂ ಹಾಗೂ ಕಬ್ಬಿಣದ ಅಂಶ ನೆರವಾಗ್ತದೆ. ಬ್ಯಾಕ್ಟೀರಿಯಾ ನಿರೋಧಕ ಗುಣವನ್ನು ಕೂಡ ಹೊಂದಿದೆ. ಕಾಲ್ರಾ, ವಾಂತಿಭೇದಿ, ಜಾಂಡೀಸ್ ಕಾಯಿಲೆ ಬಾರದ ಹಾಗೆ ತಡೆಗಟ್ಟುವಂತಹ ವಿಶೇಷ ಗುಣವಿದೆ. ನುಗ್ಗೆಯು ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ. ಬಂಜೆತನ ನಿವಾರಣೆಯಲ್ಲಿಯೂ ಕೂಡ ಸಹಕರಿಸುತ್ತದೆ. ವಿಶೇಷವಾಗಿ ಪುರುಷರಲ್ಲಿ ಶೀಘ್ರ ಸ್ಖಲನ ಮತ್ತು ವೀರ್ಯ ತೆಳುವಾಗುವಂತಹ ಸಮಸ್ಯೆಗೆ ಇದರಲ್ಲಿ ಪರಿಹಾರವಿದೆ. ಮೂತ್ರದ ಸಮಸ್ಯೆಯೂ ಕೂಡ ಪರಿಹಾರವನ್ನು ಕಂಡುಕೊಳ್ಳಬಹುದು. ಮೂತ್ರ ಕಟ್ಟುವಂತಹದ್ದು, ಪ್ರಮಾಣ ಕಡಿಮೆಯಾಗುವಂತಹದ್ದು ಹಾಗೂ ಅಂತಿಮವಾಗಿ ಮೂತ್ರಕೋಶದ ಕಲ್ಲಿನ ಸಮಸ್ಯೆಗೂ ಕೂಡ ಇದರಲ್ಲಿ ಪರಿಹಾರವಿದೆ. ಎಲುಬಿನ ಸಾಂದ್ರತೆಯನ್ನು ಹೆಚ್ಚಿಸುತ್ತದೆ. ಉಸಿರಾಟದ ತೊಂದರೆ ಇದ್ದಲ್ಲಿ ವಿಶೇಷವಾಗಿ ಅಸ್ತಮಾ, ಕ್ಷಯ ಸಮಸ್ಯೆಗಳಲ್ಲಿ ನುಗ್ಗೆಯ ಬಳಕೆಯನ್ನು ಮಾಡಬಹುದು. ನುಗ್ಗೆ ಬೀಜದಿಂದ ತೆಗೆದಿರುವಂತಹ ಎಣ್ಣೆಯನ್ನು ಕೂಡ ಬೇರೆ ಬೇರೆ ಉಪಯೋಗಕ್ಕೆ ಬಳಸಬಹುದು. ಹಾಗೆ ಎಣ್ಣೆ ತೆಗೆದ ನಂತರ ಸಿಗುವಂತಹ ಹಿಂಡಿಯನ್ನು ಉತ್ತಮವಾದಂತಹ ಸಾವಯವ ಗೊಬ್ಬರವಾಗಿ ಬಳಸಬಹುದು. ಇದಲ್ಲದೆ ನೀರು ಶುದ್ಧೀಕರಣದಲ್ಲಿಯೂ ಕೂಡ ಇದರ ಬಳಕೆಯಾಗ್ತದೆ. ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಟಿ ಶ್ಯಾಮ್ ಪ್ರಸಾದ್.